ಭಾರ ಆಗ್ಬೋದು ಅಂತೇಳಿ ನೆರೆ ಮನೆಯವರೆಲ್ಲರೂ ಹೆದರಿಸ್ತಾ ಇದ್ದದ್ರಿಂದ ನನಗೆ ಅದರ ತಾರಸಿಯಲ್ಲಿ ಎಷ್ಟು ಭಾರ ಹಾಕ್ಬೋದು ಅಂತೇಳುವ ಅಂದಾಜು ಇಲ್ಲದೆ ಇದ್ದ ಕಾರಣ ನಾನೇನ್ ಮಾಡಿದೆ, ಫಸ್ಟಿಗೆ ನಾನು ಹಗುರವಾಗಿರುವಂತಹ ಐಟಮ್ಗಳನ್ನೇ ತಕೊಂಡೆ. ಗೋಣಿಚೀಲ, ಅಕ್ಕಿ ಗೋಣಿಚೀಲವನ್ನು ತುಂಬಿಸಿ ನಾನು ಶುರು ಮಾಡಿದೆ. ಅದರಲ್ಲಿ ಕ್ರಮ ಪ್ರಕಾರವಾಗಿ ಅಡಿಕೆ ಸಿಪ್ಪೆ, ಕಾಯಿ ಸಿಪ್ಪೆ ಮತ್ತು ಕಿಚನ್ ವೇಸ್ಟು ಇತ್ಯಾದಿಗಳನ್ನು ಹಾಕಿ ಸೆಗಣಿಯನ್ನು ತರಗೆಲೆಯನ್ನು ತುಂಬಿಸಿ ಆಮೇಲೆ ಸ್ವಲ್ಪ ಮೇಲಿನಿಂದ ಮಧ್ಯ ಮಧ್ಯದಲ್ಲಿ ಮಣ್ಣನ್ನು ಹಾಕಿ ಇದರಲ್ಲಿ ನಮಗೆ ಎರೆಹುಳಗಳ ಪ್ರಮಾಣ ಜಾಸ್ತಿ ಆಗಲಿಕ್ಕೆ ಶುರುವಾಯಿತು. ಆಗ ಸಂತೋಷಗೊಂಡ ನಾನೇ ಅದನ್ನು ಮುಂದುವರಿಸಿದೆ. ಆದರೆ ಒಂದು ಸ್ವಲ್ಪ ದಿವಸ ಕಳೆದ ಮೇಲೆ ಮುಂದುವರಿತಾ ನನಗೆ ಒಂದು ದಿವಸ ಫ್ರೂಟ್ ಸ್ಟಾಲ್ನಿಂದ ತುಂಬಾ ಫ್ರೂಟ್ ಬಾಸ್ಕೆಟ್ ಉಂಟಲ್ಲ ಅದನ್ನು ಬಿಸಾಡೋದು ಕಂಡಿತು ನನಗೆ. ಅದನ್ನು ಹೆಕ್ಕಿ ತಂದೆ. ಆದ್ರೆ ನನ್ನ ಮಗ ಏನ್ ಹೇಳಿದ, ಅಮ್ಮ ಧರ್ಮಕ್ಕೆ ಯಾರ ಹತ್ರವೂ ತಕೊಂಡ್ ಬರ್ಬೇಡ, ಏನಾದ್ರೂ ಕೈಗೆ ಕಿಂಚಿತ್ ಇಟ್ಟು ತಕೊಂಡ್ ಬಾ ಅಂತ ಹೇಳಿದ. ಅವರು ಧರ್ಮಕ್ಕೆ ಕೊಡ್ತಾರೆ ಇರ್ಬೋದು, ಆದ್ರೆ ನೀನ್ ನಿನ್ನ ಖುಷಿದು ಕೊಡು ಅಂತ ಹೇಳಿದ. ಆಗ ನಾನೇನ್ ಮಾಡಿದೆ, 10 ಪಾಟಿಗೆ 500 ರೂಪಾಯಿ ಕೈ ಲೆಕ್ಕದಲ್ಲಿ ಅಲ್ಲ, ಒಂದು 500 ರೂಪಾಯಿ ಕೊಟ್ಟೆ, ಈ ಪಾಟ್ಗಳನ್ನೆಲ್ಲ ತಕೊಂಡ್ ಬಂದೆ. ನಂತರ ಈಗ ನನಗೆ ಅವರು ಕರೆದು ಹೇಳ್ತಾ ಇದ್ದಾರೆ, ಪಾಟ್ ರೆಡಿ ಆಗಿದೆ, ಎಲ್ಲ ಕ್ರ್ಯಾಕ್ ಆಗಿರುವಂತಹ ಪಾಟ್ಗಳು ಅಂತ. ಆದ್ರೆ ಈಗ ನನ್ನ ಹತ್ರ ಒಂದು 25-30 ಉಂಟು. ಬಿಸಿಲು ಬೀಳುವ ಜಾಗದಲ್ಲಿ ಫ್ರೂಟ್ ಬಾಸ್ಕೆಟ್ಗಳನ್ನೇ ಇಡ್ತಾ ಇದ್ದೇನೆ, ಯಾಕಂತ ಹೇಳಿದ್ರೆ ಅದು ತುಂಬಾ ಸಮಯ ಉಳಿತದೆ ಅಂತ. ಈಗ ಈ ತಾರಸಿ ಕೃಷಿಯಲ್ಲಿ ಬಿಸಿಲು ಬೇಕೇ ಬೇಕೋ ಹೇಗೆ? ತಾರಸಿ ಕೃಷಿಯಲ್ಲಿ ಬಿಸಿಲು ಬೇಕಾ ಅಂತ ಅಲ್ಲ, ಗಿಡಗಳಿಗೆ ಬಿಸಿಲು ಬೇಕಾ ಅಂತ ಹೇಳುದು ಇರುದು. ಹೌದು, ಈ ಗಿಡಗಳು ಯಾವ ಗಿಡಗಳಿಗೆ ಎಷ್ಟು ಬಿಸಿಲು ಅಂತ ಹೇಳುದು ಉಂಟು. ತೊಂಡೆಗೆ ತುಂಬಾ ಜಾಸ್ತಿ ಬಿಸಿಲು ಬೇಕು, ಎಷ್ಟು ಬಿಸಿಲು ಬಿದ್ದರೂ ಆಗ್ಬೋದು. ಆದ್ರೆ ಬುಡಕ್ಕೆ ಅದು ಬಿಸಿಲು ಬೇಕಂತಲೇ ಇಲ್ವೇ ಇಲ್ಲ. ಆಗ ನಾವು ಏನ್ ಮಾಡ್ಬೋದು, ಕೆಳಗೆ ಬಳ್ಳಿಯನ್ನು ನೆಟ್ಟು ಮೇಲೆಗೆ ಎರಡನೇ ಮಾಳಿಗೆಗೆ ಕಳಿಸ್ಬೋದು ಅಂತೇಳಿ ಅಂದಾಜು ಮಾಡಿದೆ. ಡೇ ಅಂಡ್ ನೈಟ್ ಇದನ್ನೇ ಯೋಚನೆ ಮಾಡ್ತಾ ನಾನು ಮೇಲೆಗೆ ಕಳಿಸಿದೆ, ಅದನ್ನು ಎರಡನೇ ಮಾಳಿಗೆಗೆ ಮೇಲೆಗೆ ಟೆರೆಸಿಗೆ ಕಳಿಸಿದೆ. ಅಲ್ಲಿ ನನಗೆ ಧಾರಾಳವಾಗಿ ವಾರಕ್ಕಾಗುವಷ್ಟೇ ಅದನ್ನು ಉಳಿದದನ್ನು ಕಟ್ ಮಾಡಿ ತೆಗಿತೇನೆ ನಾನು, ಯಾಕಂತೇಳಿದ್ರೆ ಬೇರೆದನ್ನು ಬೆಳೆಸಲಿಕ್ಕೆ ಜಾಗ ಕಮ್ಮಿ ಆದ್ರಿಂದ ಬೇರೆದನ್ನು ಬೆಳೆಸಲಿಕ್ಕೆ ಜಾಗವನ್ನು ಇಟ್ಕೊಳ್ತೇನೆ. ಬಳ್ಳಿ ಬೆಳೀತಾ ಬೆಳೀತಾ ನಾವು ಕಟ್ ಮಾಡ್ತಾ ಟ್ರಿಮ್ ಮಾಡ್ತಾ ಇದ್ರೆ ಅದು ಹೊಸತು ಚಿಗುರು ಬಂದು ಧಾರಾಳವಾಗಿ ಬೇಕಾದಷ್ಟು ವರ್ಷ ಇಡೀ ತೊಂಡೆ ಸಿಗ್ತದೆ. ಈಗ ಈ ಬಿಸಿಲು ಇಲ್ಲದೆ ಬೆಳೆಯುವಂತ ಗಿಡಗಳು ಉಂಟು ಬಿಸಿಲು ಇಲ್ಲದೆ ಬೀಳುವ ಗಿಡಗಳಂತ ಹೇಳಿದ್ರೆ ಸ್ವಲ್ಪ 1 ಗಂಟೆ 1/2 ಗಂಟೆ ಬಿಸಿಲಿದ್ರು ಸಾಕು ಅಂತ ಹೇಳುವಂತ ಗಿಡಗಳು ಉಂಟು. ಯಾವುದಂದ್ರೆ ಈಗ ಕೆಸುವಿನ ಗಡ್ಡೆ, ಅಯ್ಯೋ 1-2 ಗಂಟೆ ಬಿದ್ರೆ ಏನು ಆಗುದಿಲ್ಲ ನೋಡಿ. ನೀವು ಊರಲ್ಲೆಲ್ಲ ತೋಟದಲ್ಲಿ ನಾನು ಗಮನಿಸ್ಲಿಕ್ಕೆ ಶುರು ಮಾಡಿದೆ ಅದನ್ನು ಕೂಡ, ಯಾಕಂತ ಹೇಳಿದ್ರೆ ನನಗೆ ಬಿಸಿಲಿನ ಅಂಶ ತುಂಬಾ ಕಡಿಮೆ. ನನ್ನದು 2 ಮಾಳಿಗೆ, 1+1 ಮನೆ ಆದ್ರೂ ನನ್ನ ಅಕ್ಕಪಕ್ಕದಲ್ಲಿ ಅದಕ್ಕಿಂತ ಎತ್ತರದ ಕಟ್ಟಡಗಳು ಇದ್ದದ್ರಿಂದ ನನಗೆ ಬಿಸಿಲು ಕಡಿಮೆ ಆಗ್ಲಿಕ್ಕೆ ಶುರುವಾಯಿತು. ಪೇಟೆಯಲ್ಲಿ ಅದೊಂದು ದೊಡ್ಡ ತಾಪತ್ರಯ. ಆಗ ನಾನೇನ್ ಮಾಡಿದೆ, ಬಿಸಿಲು ಯಾವುದಕ್ಕೆ ಕಡಿಮೆ ಸಾಕು ಅಂತೇಳಿ ನೋಡಿದೆ. ಊರಲ್ಲೆಲ್ಲ ನೀವು ನೋಡಿರ್ಬೋದು ಶುಂಠಿ, ಕೇನೆ ಇತ್ಯಾದಿ ಗಿಡಗಳನ್ನ, ಅಂದ್ರೆ ಗಡ್ಡೆ ಗಿಡಗಳನ್ನ ಬೆಳೆಸುವಾಗ ಅವರು ಎಲ್ಲ ಬೆಳೆಸ್ತಾ ಇರುದು ಒಂದು ಎಲ್ಲಿಯಾದ್ರೂ ಒಂದು ಮೂಲೆಯಲ್ಲಿ ಬೆಳೆಸ್ತಾರೆ. ಅದಕ್ಕೆ ಸ್ವಲ್ಪ ಕಡಿಮೆ ಬಿಸಿಲಿದ್ರು ಸಾಕಾಗ್ತದೆ. ಬಿಸಿಲು ನಿಜವಾಗಿಯೂ 6 ಗಂಟೆ ಬಿಟ್ಟರೆ ಏನು ಆಗುದಿಲ್ಲ, ಆದ್ರೆ ಕಡಿಮೆ ಬಿಸಿಲಿದ್ರು ಸಾಕಾಗ್ತದೆ. ನಾನೇನ್ ಮಾಡಿದೆ, ಇಂಥ ಗಡ್ಡೆಗಳನ್ನು ಅಂದ್ರೆ ಶುಂಠಿಗಳಲ್ಲಿ ನನ್ನ ಹತ್ರ 5-6 ಟೈಪಿನ ಶುಂಠಿ ಉಂಟು. ಅರಸಿನದಲ್ಲೂ 1-3-4 ಟೈಪಿನ ಅರಸಿನ ಉಂಟು. ಆಮೇಲೆ ಕೂವೆ, ಆಮೇಲೆ ಕೇನೆ. ಸಾಮಾನ್ಯ ಡಿಸೆಂಬರ್ನಿಂದ ಹಿಡಿದು ಮೇ ತಿಂಗಳವರೆಗೆ ನನಗೆ ಧಾರಾಳವಾಗಿ ಕೇನೆಗಡ್ಡೆ ವಾರಕ್ಕೆ 1 ಹಾಗೆ ಸಿಗ್ತಾನೇ ಇರ್ತದೆ. ಈಗ ಪ್ರತಿ ಪಾಟಲ್ಲೂ ಅಥವಾ ಪ್ರತಿ ಗೋಣಿಯಲ್ಲೂ 1 ಕೇನೆಗಡ್ಡೆ ಇಟ್ಟಿರ್ತೇನೆ, ಸುವರ್ಣಗಡ್ಡೆ. ಈಗ ಇದಕ್ಕೆ ಪ್ರಾಣಿಗಳ ಹಾವಳಿ ಇಲ್ವಾ? ಅಯ್ಯೋ ಉಂಟಲ್ಲ, ತುಂಬಾ ಪ್ರಾಣಿಗಳ ಹಾವಳಿ ಉಂಟು. ಯಾವುದೆಲ್ಲ ಪ್ರಾಣಿಗಳಂತೇಳಿದ್ರೆ ಬೆರು ಅಂತ ಹೇಳ್ತೀರಲ್ಲ, ಹೌದು, ಆ ಬೆರು ನಮ್ಮ ಪಕ್ಕದ ಮನೆಯಲ್ಲಿ ಜೀಗುಜ್ಜೆ ತುಂಬಾ ಬೆಳೀತದೆ. ಅದು ಆಗುವ ಸಮಯದಲ್ಲಿ ನಮಗೆ ಪ್ರಾಣಿಗಳ ಹಾವಳಿ ಅಷ್ಟೊಂದಿಲ್ಲ, ಇಲ್ಲದಿದ್ರೆ ಅದು ಪೂರ್ತಿ ಬರುದು ನಮ್ಮಲ್ಲಿಗೆ. ನಾನೇನ್ ಮಾಡ್ತೇನೆ, ಬೆರುವಿಗೆ ಒಂದು ಅಷ್ಟಂಶ ಬಿಟ್ಟು ಬಿಡ್ತೇನೆ, ಅದು ಅಷ್ಟೇ ತಿನ್ನುದು, ಅದರಿಂದ ಜಾಸ್ತಿ ತಿನ್ನುದಿಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ಏನಾದ್ರೂ ಮಾಡಿದ್ರೆ ಅದನ್ನು ಅದಕ್ಕೊಂದು ಸ್ವಲ್ಪ ಒಂದು ಬದಿಯಲ್ಲಿ ಅನ್ನ ಹಾಕಿ ಇಟ್ರು ಅದನ್ನು ತಿಂದು ಹೋಗ್ತದೆ. ಹಾಗೆ ಬೆರುವಿನ ಹಾವಳಿ ತುಂಬಾ ಉಂಟು.

ಕ್ವಿಂಟಲಿಗೆ 3,500 ರಿಂದ 4,100 ರೂಪಾಯಿಗಳು, ಐಆರ್ 8 ಕ್ವಿಂಟಲಿಗೆ 3,450 ರಿಂದ 4,250, ಆಮದು ಭತ್ತ ಕ್ವಿಂಟಲಿಗೆ 2,150 ರಿಂದ 2,400, ಆಮದು ಹಳದಿ ಬೆಲ್ಲ ಕ್ವಿಂಟಲಿಗೆ 4,000 ರಿಂದ 4,800, ಕೆಂಪು ಬೆಲ್ಲ ಕ್ವಿಂಟಲಿಗೆ 4,200 ರಿಂದ 4,600, ಕಪ್ಪು ಬೆಲ್ಲ ಕ್ವಿಂಟಲಿಗೆ 4,250 ರಿಂದ 4,900, ಮೆಣಸು ಕ್ವಿಂಟಲಿಗೆ 19,000 ರಿಂದ 30,000, ಕಾಳುಮೆಣಸು ಕ್ವಿಂಟಲಿಗೆ 13,000 ರಿಂದ 68,000, ಮೈಸೂರು ಬಾಳೆ ಕ್ವಿಂಟಲಿಗೆ 3,000